ಶಿಕ್ಷಕನಾದನು ವಿದ್ಯೆಗೆ ತಾನು ಮೂಲದಾತನು, ಶಿಕ್ಷಕನಿಲ್ಲದ ವಿದ್ಯೆಯು ತಾನದು ತಪಲವಾದನು, ಮೂಲ ಶಿಕ್ಷಣದ ಗುರುವನು ಯಾರು ಮರೆಯಲಾರದು, ಯಾರು ಮರೆಯಲಾರದು. ಶಾಲೆಗೆ ಬಂದೊರೆ ಮನೆಯ ಚಿಂತೆಯ ದೂರ ಮಾಡುವನು, ಮಕ್ಕಳ ಜೊತೆಯಲ್ಲಿ ತರಸವಾಡುತ್ತ ಕಷ್ಟ ಮರೆವನು. ಮುದ್ದಿನ ಮಕ್ಕಳ ತೊದಲ ನುಡಿಗೆ ಮನ ತೋಲುವನು, ಮುದ್ದಿನ ಮಕ್ಕಳ ತೊದಲ ನುಡಿಗೆ ಮನ ತೋಲುವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಮೂಲದಾತನು, ರೂಪೋ ಮಾಂಟಿಸೋರಿ ಗಾಂಧಿ ಮಹಾತ್ಮರ ಜಾಡ ಹಿಡಿವನು, ನಿತ್ಯವು ಟಿಪ್ಪಣಿ ಬರೆಯದೆ ಎಂದು ಶಾಲೆಗೆ ಆಗನು, ಮಕ್ಕಳ ಶ್ರೇಯೋ ವಿರೋಧಿಯ ಕಂಡು ಹೆಮ್ಮೆಯ ಪಡುವನು, ಹೆಮ್ಮೆಯ ಪಡುವನು.